ಯಚ್ಚೇದ್ವಾನ್ ಮನಸಿ ಪ್ರಜ್ಞಃ ತದ್ಯಚ್ಚೇದ್ ಜ್ಞಾನಾತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯಚ್ಚೇತ ಜ್ಞಾನಮಾತ್ಮನಿ ಮಹತಿ ನಿಯಚ್ಚೇತ ತದ್ಯಚ್ಚೇತ್ ಶಾಂತ ಆತ್ಮನಿ ನೀವು ಹೇಳಿ ಯಚ್ಚೇದ್ವಾನ್ ಮನಸಿ ಪ್ರಜ್ಞಃ ತದ್ಯಚ್ಚೇತ್ ಜ್ಞಾನಾತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯಚ್ಚೇತ ತದ್ಯಚ್ಚೇತ್ ಶಾಂತ ಆತ್ಮನಿ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಶುರಸ್ಯ ತಾರಾ ನಿಹಿತಾ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಶುರಸ್ಯ ತಾರಾ ನಿಶಿತಾ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ ಹೇಳಿ ಉತ್ತಿಷ್ಠತ ಜಾಗ್ರತ ಎಚ್ಚರಾದ್ಮೇಲೆ ಏನತ್ತೇವೋ ಎದ್ದ ಮೇಲೆ ಎಚ್ಚರ ಆಗ್ತೇವೋ ಮತ್ತೆ ನೋಡ್ರಿ ಮೊದಲು ಉತ್ತಿಷ್ಠತೆ ಆಮೇಲೆ ಜಾಗ್ರತೆ ಅದು ಯಾಕಂದ್ರೆ ಅದು ನಮ್ಮದೇ ಲಾಜಿಕ್ ಪ್ರಮಾಣದಲ್ಲಿ ಇಲ್ಲ ಕೆಲವರು ಎಚ್ಚರಾದರೂ ಇನ್ನೂ ಎದ್ದಿರೋದಿಲ್ಲ ಅದನ್ನು ಮೊದಲು ಎದ್ದು ಕೂಡ ಆಮೇಲೆ ಉತ್ತಿಷ್ಠತೆ ಜಾಗ್ರತೆ ವರಾನ್ ಪ್ರಾಪ್ಯ ನಿಬೋಧತೆ ವರಾನ್ ಪ್ರಾಪ್ಯ ಶ್ರೇಷ್ಠರನ್ನು ಹುಡುಕಿಕೊಂಡು ಹೋಗಿ ಸೇರಿಕೊಳ್ಳಿರಿ. ನಿಬೋಧತೆ ಶ್ರೇಷ್ಠರು ಯಾರನ್ನು ತಿಳಿದುಕೊಂಡು ಅವರ ಜೊತೆ ನೀವಿರಿ ಅಂತ ಅರ್ಥ. ಪ್ರಾಪ್ಯ ಯಾವ ಈ ಜ್ಞಾನ ಮಾರ್ಗ ಇದೆಯೋ ಇದು ಶುರಸ್ಯ ಧಾರಾ ನಿಶಿತ ನಿಶಿತ ಶುರಸ್ಯ ಧಾರಾ ಅತ್ಯಂತ ಹರಿತವಾದ ಚಾಕುವಿನ ಅಲಗಿನಂತೆ ನಿಶಿತ ಹರಿತವಾಗಿ ಮಾಡಲ್ಪಟ್ಟ ಕತ್ತಿಯ ಅಲಗಿನಂತೆ ದುರತ್ಯಯ ದಾಟಲು ಅಸಾಧ್ಯವಾದದ್ದು. ಅಜ್ಞಾನ ಅನ್ರಿ, ಮಾಯಾ ಅನ್ರಿ, ಸಂಸಾರ ಅನ್ರಿ, ಜನ್ಮ ಮರಣಗಳು, ಮಕ್ಕಳು ಯಾಕಪ್ಪ ಹಿಂಗೆ ಮಾಡ್ತೀರಾ ಮಾತಾಡಬಾರ್ದು, ನಿಮ್ಮ ಕೆಲಸ ನೀವು ಮಾಡಿ ಸುಮ್ಮನೆ. ದುರತ್ಯಯ ಸಂಸಾರವನ್ನು ದಾಟುವುದು ಬಹಳ ಕಷ್ಟ. ಜನ್ಮ ಮರಣಗಳನ್ನು ಪಾರು ಕಾಣುವುದು ಭಾರಿ ಕಷ್ಟ. ಮಾಯೆಯನ್ನು ದಾಟುವುದು ಭಾರಿ ಕಷ್ಟ. ಅಜ್ಞಾನವನ್ನು ಕಳೆದುಕೊಳ್ಳುವುದು ಭಾರಿ ಕಷ್ಟ. ಇಷ್ಟು ಅರ್ಥಗಳು ಬರ್ತವೆ. ದುರತ್ಯಯ ಕವಯ ತತ್ಪಥ ಪಥ ತತ್ಪಥ ದುರ್ಗಂ ವದಂತಿ. ಈ ದಾರಿಯನ್ನು ಭಾರಿ ಕಷ್ಟ ಎಂದು ಪಂಡಿತರು ಜ್ಞಾನಿಗಳು ಹೇಳಿದ್ದಾರೆ, ಹೇಳುತ್ತಾರೆ, ವದಂತಿ ಹೇಳುತ್ತಾರೆ. ಭಾರಿ ಕಷ್ಟ. ಇಲ್ಲಿ ಒಂದು ಎರಡು ಮೂರು ಸಂಗತಿಗಳನ್ನು ನಾವು ಸ್ಪಷ್ಟ ಮಾಡ್ಕೋಬೇಕಾಗ್ತದೆ. ಸಾಧಕನು ತಾನು ಎಲ್ಲಿಯವರೆಗೆ ಜನ್ಮ ಮರಣಗಳ ಈ ಒಂದು ಬಂಧನದಲ್ಲಿ ಸಿಲುಕಿದ್ದೇನೆ ಅನ್ನುವ ಎಚ್ಚರವೇ ಇಲ್ಲವೋ ಅವನಿಗೆ ಎಷ್ಟು ಎಚ್ಚರ ಮಾಡ್ತೀರಿ? ಮೊದಲು ಸಾಧಕನಿಗೆ ಆ ಅರಿವು ಮೂಡಬೇಕಾಗ್ತದೆ. ನಾವೀಗ ಸಾಮಾನ್ಯ ಸಾಧಕರ ವಿಚಾರ ಮಾತಾಡ್ತಾ ಇಲ್ಲ. ಸಾಮಾನ್ಯರು ಯಾಂತ್ರಿಕವಾದ ಜೀವನದಲ್ಲಿ ಅವರು ಯಾಂತ್ರಿಕವಾಗಿ ಇರ್ತಿರ್ತಾರೆ. ನೀವು ಏನು ಇವತ್ತು ಮಳೆ ಬಂದ್ರೆ ಸಾಕಪ್ಪ, ಇವತ್ತು ಬೆಳೆ ಬಂದ್ರೆ ಸಾಕಪ್ಪ, ಇವತ್ತು ಮನೆಯಲ್ಲಿ ಒಂದು ಎಷ್ಟು ಆಹಾರ ರೇಷನ್ ಬಂದ್ರೆ ಸಾಕು, ನಮ್ಮ ರೇಷನ್ ಕಾರ್ಡ್ ಬಂದಿಲ್ಲ, ನಮಗೆ ಆಧಾರ್ ಕಾರ್ಡ್ ಬಂದಿಲ್ಲ, ದಿಸ್ ಇಸ್ ಆಲ್. ಅದನ್ನು ಮೇಲೆ ಹೋಗೋದಿಲ್ಲ. ಆದರೆ ಆಹಾರ ಹಿಂದೆ ಹೋದ್ರೂ ಚಿಂತೆ ಇಲ್ಲ, ಮಳೆ ಬೆಳೆ ಹಿಂದೆ ಹೋದ್ರೂ ಚಿಂತೆ ಇಲ್ಲ. ಆಗಬಹುದು ನೂರಾರು ಜನರಿಗೆ, ಸಾವಿರಾರು ಜನರಿಗೆ, ಲಕ್ಷಾನು ಜನರಿಗೆ ತೊಂದರೆ ಆಗಬಹುದು. ಆದರೆ ಅವುಗಳಲ್ಲಿ ನನಗೆ ಆಸಕ್ತಿ ಇಲ್ಲ, ನನಗೆ ಆತ್ಮ ವಿಚಾರದಲ್ಲಿ ಆಸಕ್ತಿ ಇದೆ, ನನಗೆ ಜೀವನದ ಸತ್ಯಾಸತ್ಯವನ್ನು ತಿಳ್ಕೋಬೇಕಾಗಿದೆ ಅಂತ ಸತ್ಯಾನ್ವೇಷಣೆ ಮಾಡುವಂಥವ್ರೇನಿದ್ದಾರೆ ಬಹಳ ಕಡಿಮೆ. ಆ ಕಡಿಮೆಯವರ ಬಗ್ಗೆ ನಾವು ವಿಚಾರ ಮಾಡಿಕತ್ತೀವಿ. ಆ ಕಡಿಮೆ ಸಂಖ್ಯೆಯ ಜನ ಎಂದರೆ ಅವ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಪೂಜ್ಯ ಸ್ವಾಮೀಜಿ ಹೇಳ್ತಾರೆ, ವೇದಾಂತ ಇಸ್ ನಾಟ್ ಫಾರ್ ಆಲ್. ಪ್ರಶ್ನೆ ಕೇಳ್ತಾರೆ, ನೋಡಿ ಲಕ್ಷ ಲಕ್ಷ ಜನ ಇದ್ದಾರೆ, ಕೋಟಿ ಕೋಟಿ ಜನ ಇದ್ದಾರೆ, ನೀವು ಉಪನ್ಯಾಸಕ್ಕೆ ಸಾವಿರ ಜನ ಬರ್ತಾರೆ, ಯಾಕೆಂದರೆ ಇವರೆಲ್ಲ ಸಾವಿರ ಜನ ಯಾರು? ಹೊಟ್ಟೆ ತುಂಬಿದವರು, ಸರ್ಕಾರಿ ಸಂಬಳದ ಆದಾಯ ಇದ್ದವರು, ಅಲ್ಪ ಸ್ವಲ್ಪ ಬಟ್ಟೆ ಬರೆ ಎಲ್ಲ ಮಾಡಿಕೊಂಡವರು, ಆಸ್ತಿ ಮಾಡಿಕೊಂಡವರು, ರಿಲ್ಯಾಕ್ಸ್ ಆಗಿರ್ತಾರೆ, ಬರ್ತಾರೆ. ರಿಕ್ಷಾ ಡ್ರೈವರ್ ಬರ್ತಾರಾ? ಕೂಲಿಗಳು ಬರ್ತಾರಾ? ನೋಡಿ ನಿಮ್ಮ ಉಪನ್ಯಾಸದಲ್ಲಿ ರೈತರು ಯಾರು ಬಂದಾರೆ ನೋಡಿ, ಯಾಕೆ ಬಂದಿಲ್ಲ ಗೊತ್ತಾ? ನಿಮ್ಮ ಉಪನ್ಯಾಸ ಅವರಿಗಾಗಿ ನೀವು ಮಾಡ್ತಾ ಇಲ್ಲ, ನೀವು ಕೆಲವೇ ಕೆಲವು ಜನರಿಗೆ ಮಾಡ್ತಾ ಇದ್ದೀರಿ. ಅದಕ್ಕೆ ಉತ್ತರ ಕೊಡ್ತಾರೆ ಸ್ವಾಮೀಜಿ, ಹೊಟ್ಟೆ ತುಂಬಿದವರು, ಆಸ್ತಿ ಇದ್ದವರು, ಆದಾಯ ಇದ್ದವರು ಎಷ್ಟೋ ಜನ ಬಂದಿಲ್ಲಲ್ಲ, ಅವ್ರಿಗೆಲ್ಲ ಇದೆ ಅಂದರೆ ಅವರು ಬರಬೇಕಾಗಿತ್ತೇ ಇಲ್ಲ. ಆದ್ದರಿಂದ ವೇದಾಂತ ಡಸಂಟ್ ಲುಕ್ ಆಟ್ ವಾಟ್ ಈಸ್ ಯುವರ್ ಸೋರ್ಸ್ ಆಫ್ ಇನ್ಕಮ್, ವೆದರ್ ಯು ಹ್ಯಾವ್ ಅ ಸೋರ್ಸ್ ಆಫ್ ಇನ್ಕಮ್, ನಿನಗೆ ಆದಾಯ ಇದೆಯೋ ಇಲ್ಲೋ, ನಿನಗೆ ಆಸ್ತಿ ಇದೆಯಲ್ಲೋ, ನಿನ್ನ ನೌಕರಿ ಇದೆಯಲ್ಲೋ, ನಿನಗೆ ಸೆಕ್ಯೂರಿಟಿ ಇದೆಯೋ ಇಲ್ಲೋ, ನಿನಗೆ ರಕ್ಷಣೆ ಇದೆಯೋ ಇಲ್ಲೋ, ಇದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ. ಅದು ಇಷ್ಟೇ ನೋಡ್ತದೆ. ಇವೆಲ್ಲವುಗಳು ಕೂಡ ಬಂಧನ ಅಂತ ನೀವು ಗುರುತಿಸಿದ್ದೀಯಾ? ಹೀಗಾಗಿ ಮೊಟ್ಟ ಮೊದಲನೇ ಸಂಗತಿ, ಉತ್ತಿಷ್ಠತ ಶಬ್ದದೊಳಗೆ ಮೊಟ್ಟ ಮೊದಲನೇ ಸಂಗತಿ ಏನು ಅಂತಂದರೆ, ನಮಗೆ ಪ್ರಾಪ್ತವಾದ ಎಲ್ಲ ಅನುಕೂಲತೆಗಳು ಕೂಡ ನಮಗೆ ಇವು ಬಂಧನ ಅನ್ನುವುದರಿಂದ ಎಚ್ಚರ ಆಗಬೇಕು. ಅಲ್ಲಿಂದ ಹೇಳಬೇಕಮ್ಮ ಉತ್ತಿಷ್ಠತ, ಅವನು ಗುರುತಿಸಿದ್ರೆ ಹೇಳ್ತಾನೆ. ಗುರುತಿಸಬೇಕು. ಒಂದೇ ಮನೆಯಲ್ಲಿ ನಾಲ್ಕು ಮಕ್ಕಳು ಇರ್ತಾರೆ, ಎಲ್ಲರೂ ಕಲಿತವರೇ ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ಸೂಕ್ಷ್ಮ ಗ್ರಾಹಿಗಳು ಇದ್ದಾರೆ, ಆದರೆ ಅದರಲ್ಲಿ ಒಬ್ಬರು ಮಾತ್ರ ಆಸಕ್ತಿಯನ್ನು ತೋರಿಸ್ತಾರೆ, ಇನ್ನು ಉಳಿದವರು ಯಾರು ಆಸಕ್ತಿ ತೋರಿಸೋದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ ಇದು ಎದಕ್ಕಾಗಿದೆ, ಇಲ್ಲ ಅದು ಕೂಡ ಗೊತ್ತಿದೆ ಅವರಿಗೆ. ಏನೇನು ಜವಾಬ್ದಾರಿಗಳಿವೆ, ಜವಾಬ್ದಾರಿ ಬಗ್ಗೆ ನಾವೇನು ಮಾತಾಡಿಬಿಡ್ತೀವಿ, ಆ ಜವಾಬ್ದಾರಿಗಳನ್ನು ಕಳ್ಕೋಬೇಕು ಅನ್ನೋ ಒಂದು ಎಚ್ಚರ ಇದೆ ಅವರಿಗೆ, ಎಚ್ಚರ ಇದೆ ಆದರೂ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ, ಆ ವಿಷಯದಲ್ಲಿ ಸ್ಪಷ್ಟತೆ ಇಲ್ಲ, ಆ ವಿಷಯದಲ್ಲಿ ನಿಖರತೆ ಇಲ್ಲ, ನಿಶ್ಚಿತವಾದ ಭಾವ ಇಲ್ಲ. ಯಾಕಿಲ್ಲ, ಅವರು ಅಷ್ಟು ಸೂಕ್ಷ್ಮ ಗ್ರಾಹಿಗಳು, ಇವನು ಒಬ್ಬನು ಮಾತ್ರ ಸೂಕ್ಷ್ಮ ಗ್ರಾಹಿ ಇದ್ದಾನೆ, ಇವನಿಗೂ ಹಸಿವಿದೆ, ಇವನಿಗೂ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇವನಿಗೂ ಇದೆ, ಆದರೆ ಅವುಗಳ ವಿಷಯದಲ್ಲಿ ಅವನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಮನಸ್ಸು ವ್ಯಗ್ರ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಎಂಟೂವರೆಗೆ ತಿಂಡಿ ಇಲ್ಲ, ಒಂಬತ್ತುವರೆಗೆ ಓಕೆ ಚಲೋ ಸ್ವಲ್ಪ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಾ ಹೇಳ್ತೀನಿ, ನಾರಾಯಣ ಬಿಟ್ಟರೆ ಆರೋಗ್ಯ ಸರಿ ಇಲ್ಲ, ತಿಂಡಿ ಇನ್ನೂ ಮಾಡೇ ಇಲ್ಲ, ಮಧ್ಯಾಹ್ನ ಊಟಕ್ಕೆ ಬಿಟ್ಟು ಸ್ವಲ್ಪ ಹೆಚ್ಚು. ವ್ಯಾವಹಾರಿಕವಾಗಿ ಲೌಕಿಕವಾಗಿ ಏನೆಲ್ಲ ಮೂಲ ಸೌಕರ್ಯಗಳು ಪ್ರಾಪ್ತವಾಗ್ತವೋ ಪ್ರಾಪ್ತವಾಗೋದಿಲ್ವೋ, ಹೆಚ್ಚು ಪ್ರಾಪ್ತವಾಗಿಯೋ ಕಡಿಮೆ ಪ್ರಾಪ್ತವಾಗಿಯೋ, ಇವುಗಳ ವಿಷಯದಲ್ಲಿ ಮನಸ್ಸು ವ್ಯಗ್ರ ಮಾಡಿಕೊಳ್ಳತಕ್ಕದ್ದಲ್ಲ, ಅವುಗಳನ್ನು ಮೇಲೆ ಇಡಬೇಕಾಗಿದೆ. ಅದು ಉತ್ತಿಷ್ಟ, ಇದು ಮೊದಲನೇ ಸಂಗತಿ. ಎರಡನೇ ಸಂಗತಿ, ಗುರುಗಳ ಮೂಲಕವಾಗಿಯೋ ಸತ್ಸಂಗಗಳ ಮೂಲಕವಾಗಿಯೋ ಉಪನ್ಯಾಸಗಳ ಮೂಲಕವಾಗಿಯೋ ಗ್ರಂಥ ಮಾರ್ಗದರ್ಶನಗಳ ಮೂಲಕವಾಗಿಯೋ ಅವನಿಗೆ ಗೊತ್ತಾಗಬೇಕು, ಅಜ್ಞಾನವು ಇದಕ್ಕೆ ಕಾರಣ. ಎರಡನೇ ಸಂಗತಿ, ಸ್ವರೂಪದ ಅಜ್ಞಾನವು ಇದಕ್ಕೆ ಕಾರಣ. ಯಾವುದೇ ವಸ್ತು, ಯಾವುದೇ ಪದಾರ್ಥ, ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಘಟನೆ ಆಗಿರಲಿ ಈ ಜಗತ್ತಿನೊಳಗೆ, ಅವು ಯಾವಕ್ಕೂ ನಿನ್ನನ್ನು ಬಂಧಿಸುವ ಶಕ್ತಿ ಇಲ್ಲ. ಭಗವಂತ ಸೃಷ್ಟಿ ಮಾಡೋದ ಹಾಗೆ ಮಾಡಿದ, ಈ ನಿಸರ್ಗದಲ್ಲಿ ನಮ್ಮ ಸೃಷ್ಟಿ, ಮನುಷ್ಯನ ಸೃಷ್ಟಿ ಹಾಗಾಗಿದೆ ಅಂತಂದರೆ ಅವನಿಗೆ ಈ ಪರಿಪೂರ್ಣವಾದ ಸ್ವಾತಂತ್ರ್ಯತೆಯನ್ನು ಕೊಟ್ಟೇ ಅವನಿಗೆ ಜನ್ಮವನ್ನು ಕೊಡಲಾಗಿದೆ. ಅದು ವ್ಯಕ್ತಿ ಅಂತಿರೋ, ಅದು ಘಟನೆ ಅಂತಿರೋ, ಅದು ಯಾವುದಾದ್ರೂ ಸಂಬಂಧ ಅಂತಿರೋ, ಯಾವುದಾದ್ರೂ ವಸ್ತು ಅಂತಿರೋ, ಯಾವುದೊಂದು ಪದಾರ್ಥ ಅಂತಿರೋ, ಇವು ಯಾವುಗಳಿಗೂ ಕೂಡ ನಮ್ಮನ್ನು ಬಂಧಿಸುವ ಶಕ್ತಿ ಇವಕ್ಕೆ ಇಲ್ಲ. ಆದರೂ ಇವು ನಮ್ಮನ್ನು ಬಂಧಿಸಿವೆ ಅನ್ನುವಂತಹ ಅನಿಸಿಕೆ ನಮಗಿದ್ದುದಾದರೆ ಅದು ಅವರವರೇ ಆರೋಪಿಸಿಕೊಂಡಿರುವಂತಹ ಒಂದು ಭ್ರಮ. ಇಷ್ಟ ಇದ್ರೆ ಆರೋಪಿಸಿಕೊಳ್ಳೋದಲ್ಲ, ಎಷ್ಟೋ ಸಂಗತಿಗಳು ಇಷ್ಟವಿಲ್ಲದೆ ಹೋದರೂ ನಮ್ಮ ಮೇಲೆ ನಾವು ಆರೋಪಿಸಿಕೊಂಡಿದ್ದೇವೆ, ಎಷ್ಟೋ ಸಂಗತಿಗಳು ನಮ್ಮ ಮೇಲೆ ನಾವು ಆರೋಪಿಸಿಕೊಂಡಿದ್ದೇವೆ. ಉದಾಹರಣೆಗೆ ಹೇಳ್ತೇನೆ, ನಾನು ನನ್ನನ್ನು ಯಾರೂ ಅರ್ಥನೇ ಮಾಡ್ಕೊಂಡಿಲ್ಲ, ನಾನಂದ್ರೆ ಯಾರಿಗೂ ಕೇರ ಇಲ್ಲ, ಹೂ ನನಗೆ ನುಣುಕುತ್ತಿರ್ತಾರೆ, ತಿಂಡಿ ಬೇಕಾ, ಊಟ ಬೇಕಾ, ಏನು ಬೇಜಾರಾಗಿದೆಯಾ, ಮಾತಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಆದರೂ ಇವನು ಮನಸ್ಸಿನೊಳಗೆ ಬಂದ್ಬಿಡೋದು ಏನದು, ನಾನಂದ್ರೆ ಯಾರಿಗೂ ಕೇರ್ ಇಲ್ಲ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ, ಡಿಪ್ರೆಷನ್ಸು ಇವೆಲ್ಲ ಭಾರಿ ಇಷ್ಟವಾದದ್ದಲ್ಲ. ಇವು ಇಷ್ಟವಲ್ಲದೆ ಹೋದರೂ ಕೂಡ ಇವುಗಳನ್ನು ನಮ್ಮ ಮೇಲೆ ನಾವು ಆರೋಪಿಸಿಕೊಂಡಿದ್ದೇವೆ. ಅರ್ಥ ಮಾಡ್ಕೊಳ್ಳಿ, ಯಾಕೆ ಹೀಗಾಯಿತು, ನಮ್ಗೆ ಇಷ್ಟವಲ್ಲದೆ ಹೋದರೂ ಕೂಡ ಇವುಗಳನ್ನು ನಮ್ಮ ಮೇಲೆ ನಾವು ಆರೋಪಿಸಿಕೊಂಡಿದ್ದೀವಿ, ಏಕೆ ಅಜ್ಞಾನದಿಂದ. ಸೊ ಎರಡನೇ ಸಂಗತಿ ಯಾವುದು ಅಂತಂದ್ರೆ, ಎಲ್ಲ ನೋವುಗಳಿಗೂ, ಎಲ್ಲ ಆಘಾತಗಳಿಗೂ, ಎಲ್ಲ ದುಃಖಗಳಿಗೂ, ಎಲ್ಲ ಪ್ರಕಾರವಾದಂತಹ ನಿರಾಶೆಗಳಿಗೂ ಮೂಲ ಕಾರಣ ಏನು? ಸ್ವರೂಪದ ಅಜ್ಞಾನ. ಫಿಸಿಕ್ಸು ಕೆಮಿಸ್ಟ್ರಿ ಅಜ್ಞಾನ ಅಲ್ಲ, ಸ್ವರೂಪದ ಅಜ್ಞಾನ. ಮೂರನೇ ಸಂಗತಿ, ಜ್ಞಾನದಿಂದ ಈ ಅಜ್ಞಾನವು ನಿವೃತ್ತವಾಗುತ್ತದೆ. ಇವು ಇವು ವೇದಾಂತದಲ್ಲಿ ಅತ್ಯಂತ ಪ್ರಮುಖವಾದ ಅಂಶ. ಟೆಕ್ನಿಕಲ್ ಆಗಿ ಜಿಜ್ಞಾಸ ಮತ್ತೆ ಬೇರೆ ಇರುತ್ತದೆ. ಯಾವುದೇ ಒಂದು ಜ್ಞಾನ ಬೇಕಾದರೆ ಆ ಜ್ಞಾನಕ್ಕೆ ಪ್ರಮಾಣ ಬೇಕು. ನಾಲ್ಕನೇ ಪಾಯಿಂಟ್, ಜ್ಞಾನ ಪ್ರಾಪ್ತಿಗಾಗಿ ಪ್ರಮಾಣದ ಅವಶ್ಯಕತೆ ಇದೆ. ಪ್ರಮಾ ಶಬ್ದ, ಪ್ರಮಾ ಅಂದರೆ ಜ್ಞಾನ, ಪ್ರಮಾ ಜನಕಂ ಪ್ರಮಾಣಂ, ಪ್ರಮಾ ಜನಕಂ ಪ್ರಮಾಣಂ, ಜ್ಞಾನ ಉತ್ಪತ್ತಿಗೆ ಯಾವುದು ಕಾರಣವೋ ಅದನ್ನು ಪ್ರಮಾಣ ಅಂತ ಕರೀತಾರೆ. ಪ್ರಮಾ ಅಂದರೆ ಜ್ಞಾನ, ಎರಡು ಶಬ್ದ ಇವೆ, ಪ್ರಮಾ ಜನಕಂ, ಎರಡು ಸೇರಿಸಿ ಪ್ರಮಾಣ. ಜ್ಞಾನ ಉತ್ಪತ್ತಿಗೆ ಯಾವುದು ಕಾರಣವೋ ಅದು ಪ್ರಮಾಣ ಅನಿಸುತ್ತೆ. ಈ ಶ್ಲೋಕದ ಮೂಲಕವಾಗಿ ನಚಿಕೇತನು ಅತ್ಯಂತ ಗಂಭೀರವಾದ ವಿಷಯವನ್ನು ಪ್ರವೇಶಿಸ್ತಾ ಇದ್ದಾನೆ. ಈವರೆಗೂ ಯಮನಿಗೇನು ಉಪದೇಶ ಮಾಡಿದ, ಅದು ಮಾಹಿತಿ ಪೂರೈಸುವ ಉಪದೇಶ, ಮಾಹಿತಿ ಪೂರೈಸುವ ಉಪದೇಶ. ಈ ಶ್ಲೋಕದ ನಂತರ, ಈ ಶ್ಲೋಕ ಮತ್ತು ನಂತರ ಬರುವಂಥ ಶ್ಲೋಕಗಳು ಅವನಿಗೆ ವೇದಾಂತದಲ್ಲಿ ಪ್ರವೇಶವಾಗಲಿಕ್ಕೆ ಅವಕಾಶ ಕೊಡ್ತಾರೆ. ಅವನು ಶ್ರೇಷ್ಠ ಆಚಾರ್ಯ. ಯಮ ಇಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್, ಬಹಳ ಶ್ರೇಷ್ಠ ಆಚಾರ್ಯ. ಹೀಗಾಗಿ ಇವು ಸಂಗತಿಗಳು ಬಹಳ ಇಂಪಾರ್ಟೆಂಟು. ನಾಲ್ಕನೇದೇನು ಅಂದರೆ, ಅಜ್ಞಾನ ನಿವೃತ್ತಿಗೆ ಜ್ಞಾನ ಪ್ರಾಪ್ತಿಯು, ಜ್ಞಾನ ಪ್ರಾಪ್ತಿಗಾಗಿ ಪ್ರಮಾಣದ ಅವಶ್ಯಕತೆ. ನೆಕ್ಸ್ಟ್, ಪ್ರತ್ಯಕ್ಷಾದಿ ಪ್ರಮಾಣಗಳು ನಿರುಪಯುಕ್ತ. ಈ ವಿಷಯದಲ್ಲಿ ಟೋಟಲಿ ನಿರುಪಯುಕ್ತ ಅಂತ ನಾವು ಹೇಳೋದಿಲ್ಲ. ವ್ಯವಹಾರದಲ್ಲಿ ಬಹಳ ಬೇಕು. ವ್ಯವಹಾರದಲ್ಲಿ ನಾವು ಒಂದು ಗಡಿಗೆಯನ್ನು ಕೊಂಡ್ಕೊಳ್ಳಿಕ್ಕೆ ಹೋದರೆ ಪರೀಕ್ಷೆ ಮಾಡೇ ಕೊಂಡ್ಕೋತೀವಿ ನಾವು. ಪರೀಕ್ಷೆ ಹೆಂಗೆ ಮಾಡ್ತೀವಿ? ಟನ್ ಟನ್ ಖನ್ ಖನ್ ಖನ್ ಶಬ್ದ ಬರಬೇಕು, ಹಳ್ಳ ಮುಳ್ಳ ನೋಡ್ತೀವಿ, ಕರೆಕ್ಟ್ ಶೇಪ್ ಇದೆಯಾ, ಸಟ್ಟಪಟ್ಟ ಇದೆಯಾ, ಅನಿಷ್ಟ ಅಂತ ಪರಿಗಣಿಸಲಾಗ್ತದೆ. ಎಲ್ಲ ನೆಗ್ಗಿದ್ರೆ, ಎಲ್ಲ ಕಂಠ ಸೀಳು ಬಿಟ್ಟಿದ್ರೆ ಅದು ಅನಿಷ್ಟ ಅಂತ ಆಗ್ತದೆ. ಅದೆಲ್ಲವನ್ನು ಪರೀಕ್ಷಿಸಿ ಅಂದ್ರೇನೋ, ಕಣ್ಣುಗಳನ್ನು ಉಪಯೋಗಿಸಿ, ಶ್ರವಣೇಂದ್ರಿಯವನ್ನು ಉಪಯೋಗಿಸಿ, ನಮ್ಮ ಸ್ಪರ್ಶ ಜ್ಞಾನವನ್ನು ಉಪಯೋಗಿಸಿ, ಎಲ್ಲ ಪ್ರಮಾಣಗಳನ್ನು ಉಪಯೋಗಿಸಿ, ಹಾ ಈ ಗಡಿಗೆ ಪರವಾಗಿಲ್ಲ, ಗೊತ್ತಿಲ್ಲ. ಆಧ್ಯಾತ್ಮಕ್ಕೆ ಬಂದ ತಕ್ಷಣ ಎಲ್ಲ ಪ್ರಮಾಣಗಳು ಶೂನ್ಯವಾಗಿ ಹೋಗ್ಬಿಡ್ತವೆ. ಯಾರು ವಿಚಾರಣೆ ಮಾಡಲಿಕ್ಕೆ ಹೋಗುವುದು? ಪ್ರಮಾಣವಿಲ್ಲದೆ ಜ್ಞಾನ ಹೇಗೆ ಸಾಧ್ಯ? ಆ ಶಬ್ದನ ಹೇಳ್ತದೆ, ಪ್ರಮಾ ಜನಕಂ ಪ್ರಮಾ. ಜ್ಞಾನ ಉತ್ಪತ್ತಿಗೆ ಆಶ್ರಯ ಕೊಡುವುದು ಯಾವುದು? ಅದು ಪ್ರಮಾಣ ಅಂತ ಹೇಳುದು. ಕೆಂಪು ಹೂವು ನನ್ನ ದೃಷ್ಟಿಯು ಅದಕ್ಕೆ ಆಶ್ರಯ ಕೊಡು, ಅದರ ದೃಷ್ಟಿಯು ಪ್ರಮಾಣ. ಇದು ಸುಬ್ಬಲಕ್ಷ್ಮಿ ಸಂಗೀತ ಪ್ರಮಾಣ, ಶ್ರವಣೇಂದ್ರಿಯ ಪ್ರಮಾಣ. ಈ ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಲಭ್ಯ ಇಲ್ಲ ಇದು ಮೊದಲು. ಇವೆಲ್ಲ ನಿರುಪಯುಕ್ತ, ಟೋಟಲಿ ನಿರುಪಯುಕ್ತ ಅಂತ ನಾವು ಹೇಳೋದಿಲ್ಲ. ವ್ಯವಹಾರಕ್ಕೆ ಇವೇ, ಆದರೆ ಆತ್ಮಜ್ಞಾನಕ್ಕೆ ಟೋಟಲಿ ನಿರುಪಯುಕ್ತ. ಪ್ರತ್ಯಕ್ಷ ಪ್ರಮಾಣಗಳಂತೂ ಉಪಯೋಗಕ್ಕೇ ಬರುವುದಿಲ್ಲ. ಆತ್ಮ ಶಬ್ದ ಕೇಳಿಸ್ತಂತೆ, ಢಮ್ ಢಮ್ ಢಮ್ ಢಮ್ ಢಮ್ ಢಮ್ ಢಮ್, ನಗಾರಿ ಹೊಡೆದಂಗೆ. ಬೆಳಗ್ಗೆ 4:00 ಮೆಡಿಟೇಷನ್ ಕೂತ್ಕೊಂಡಾಗ ಅದು ಒಳಗೆ ಕೇಳಿಸ್ತಂತೆ. ಏನು ಕೇಳಿಸ್ತು? ಹಾಂ, ನಗಾರಿ ಶಬ್ದ, ಢಮ್ ಢಮ್ ಢಮ್. ಬಿ ಪಿ ಹೆಚ್ಚು ಕಡಿಮೆ ಆಗಿರ್ಬೇಕು ನೋಡು, ಸುಮ್ಮನೆ ಯಾಕೆ ಗೆಜ್ಜಿ ಶಬ್ದ ಕೇಳಿಸ್ತು. ಗಿಲ್ ಗಿಲ್ ಗಿಲ್ ಗಿಲ್, ಬರೀತಾರೆ ಬರೀತಾರೆ ಪುಸ್ತಕ, ಏನೇನು ಬರೀತಾರೆ. ಪ್ರತ್ಯಕ್ಷ ಪ್ರಮಾಣಗಳಿಗೆ ಲಭ್ಯನೇ ಇಲ್ಲ. ಕಾರಣ ಅಸ್ಪರ್ಶಂ, ಆತ್ಮನಿಗೆ ಸ್ಪರ್ಶ ಇಲ್ಲ, ಆತ್ಮನಿಗೆ ಧ್ವನಿ ಇಲ್ಲ, ಆತ್ಮನಿಗೆ ಶಬ್ದ ಇಲ್ಲ, ಆತ್ಮನಿಗೆ ರೂಪ ಇಲ್ಲ. ಅಶಬ್ದಂ ಅಸ್ಪರ್ಶಂ ಅರೂಪಂ, ಇದು ಆತ್ಮನ ವಾಸ್ತವಿಕತೆ. ಇಲ್ಲಿ ಹೆಂಗೆ ಕೇಳಿಸ್ತದಪ್ಪ ನಿನಗೆ? ಒಟ್ಟು ಜನರನ್ನ ಹಿಂಗೆ ಮಾಡಿಬಿಡು, ಒಟ್ಟು ಏನಾರು ಹೇಳು. ಇನ್ನು ಅನುಮಾನ ಪ್ರಮಾಣ, ದೃಷ್ಟಾಂತ ಪ್ರಮಾಣ ಅಲ್ಪ ಸ್ವಲ್ಪ ಉಪಯೋಗ ಮಾಡ್ಕೋತೀವಿ, ಅವುಗಳಿಂದಲೇ ಆತ್ಮಜ್ಞಾನ ಆಗ್ತದೆ ನಾವು ಹೇಳೋದಿಲ್ಲ, ಅವನ್ನು ರೆಫರ್ ಮಾಡ್ಕೋತೀವಿ. ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ಯಹಿ. ಆದರೆ ಮರಿಬಾರ್ದು, ಅಲ್ಲಿಯೂ ಕೂಡ ಪ್ರತ್ಯಕ್ಷ ಪ್ರಮಾಣವೇ ಉಪಯೋಗಕ್ಕೆ ಬಂದಿರುತ್ತೆ. ಹೊಗೆ ಆದರೂ ಕಾಣಬೇಕಲ್ಲ ಧೂಮ, ಧೂಮ ನೀ ಕಂಡ ಮೇಲೆ ಆಮೇಲೆ ನಿರ್ಣಯಿಸ್ತೀಯ. ಏನು ನಿರ್ಣಯಿಸ್ತೀಯ? ಅಲ್ಲಿ ಬೆಂಕಿ ಇದೆ. ಇನ್ನು ದೃಷ್ಟಾಂತನೂ ಅಷ್ಟೇ, ಅಲ್ಲಿಯೂ ಕೂಡ ಪ್ರತ್ಯಕ್ಷ ಪ್ರಮಾಣಗಳು ಉಪಯೋಗಕ್ಕೆ ಬರ್ತವೆ. ಇನ್ನು ಅರ್ಥಾಪತ್ತಿ ಅನುಪಲಬ್ಧಿ ಅಂತ ಇನ್ನೆರಡು ಪ್ರಮಾಣಗಳಿವೆ. ಅಲ್ಲಿಯೂ ಕೂಡ ಈ ಪ್ರತ್ಯಕ್ಷ ಪ್ರಮಾಣಗಳ ಉಪಯೋಗ ಬರುತ್ತೆ. ಪ್ರತ್ಯಕ್ಷ ಪ್ರಮಾಣಗಳಿಗೆ ಆತ್ಮನು ಪ್ರಾಪ್ತವಾಗಲಾರ. ಆದ್ದರಿಂದ ಈ 5 ಪ್ರಮಾಣಗಳಿಂದಲೂ ಕೂಡ ಆತ್ಮಜ್ಞಾನವು ಸಾಧ್ಯ ಇಲ್ಲ. 6ನೇ ಸಂಗತಿ ಬರ್ತದೆ ಈಗ. ಯಾವುದು ಪ್ರಮಾಣ ಅಂದರೆ ಶಾಸ್ತ್ರ ಪ್ರಮಾಣ, ಅದರ ಶಬ್ದ ಪ್ರಮಾಣ ಅಂತ ಕರೀತಾರೆ. ನಷ್ಟ ದಶಮನ ಕಥೆ, ನಷ್ಟ ದಶಮನ ಕಥೆ. 10 ಜನ ಶಿಷ್ಯರು ಗುರುವಿನ ಆಜ್ಞೆಯಿಂದ ತೀರ್ಥಕ್ಷೇತ್ರಕ್ಕೆ ಹೋಗಿ ಮರಳಿ ಬರುವಾಗ ನದಿಯನ್ನು ದಾಟುವ ಸಂದರ್ಭದಲ್ಲಿ, ದಾಟಿದ ಮೇಲೆ ಗ್ರೂಪ್ ಲೀಡರ್ ಅಂತಿರ್ತ, ಅವನ ಶರ್ಟ್ ಮೇಲೆ ನಂಬರ್ 10 ಅಂತ ಬರೆದಿರುತ್ತ. ಮತ್ತೊಬ್ಬ ಕಳ್ಕೋಬಾರ್ದು ಒಬ್ಬರು. ಸೊ 1, 2, 3 ಏಕ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಷ್ಠ ಸಪ್ತ ಸಪ್ತಮ ಸಪ್ತ ಅಷ್ಟ ನವ. ಅಲ್ಲಿವರೆಗೂ ಗೊತ್ತಿರ್ತದೆ ಅಹಂ ದಶಮ, ನಾನು ದಶಮ, ನಾವು ಗೊತ್ತಿರ್ತದೆ. ಯಾವಾಗ ನಾವೆಲ್ಲರೂ ದಾಟಿದೀವೋ ಇಲ್ಲೋ ಅಂತೇಳಿ ನನ್ನ ಕತೆ ಯಾವಾಗ ಚೇಂಜ್ ಮಾಡ್ತಿರ್ತೀನಿ. ಯಾಕೆ ನನಗೆ ಗೊತ್ತದ, ನೀವೇನೊಂದು 1,000 ಸಲ ಕೇಳಿರಿ ಕತೆ. ಆಹಾ, ಮತ್ತೊಂದು ಸಲ ಹೇಳ್ಬೇಕು ಅನ್ಸೈತಿ, ಯಾಕೆ ಎಚ್ಚರಿಟ್ಕೊಂಡು ಕೇಳ್ತೀರಿ ಅಂದ್ರೆ ನನಗೇನೋ ಚೇಂಜ್ ಮಾಡ್ತಿರ್ತೀನಿ. ಅದು ಎಣಿಸಿದ, ಎಲ್ಲರೂ ಬಂದ್ವೇ ಇಲ್ಲ ಅಂತ ಎಣಿಸಿದ. 1, 2, 3, 4, 9 ಅಂತ ಎಣಿಸಿದ. 8, 7, 6 ಹಿಂಗೆ ಉಲ್ಟಾ ಎಣಿಸಿದ. ಮತ್ತು ಮಧ್ಯದಿಂದ ಹೋಗಿ ಮತ್ತೆ ಉಲ್ಟಾ ಬಂದ. ಎಷ್ಟು ಎಣಿಸಿದ್ರೂ ಕೂಡ 10ನೇ ಅವನು ಸಿಗಲಿಲ್ಲ. ದಶಮಃ ನಷ್ಟ, ಜೋರಾಗಿ ಅಳತಾ ಕೂತ್ಕೊಂಡ್ಬಿಟ್ಟಿದ್ವಿ. ಗುರುಗಳೇ ಮುಖ ಹೆಂಗೆ ತೋರಿಸೋದು? ಭಾರತ ದೇಶದೊಳಗೆ ನಮ್ಮ ಭಾರತೀಯರದಲ್ಲಿ ಒಂದು ಪರಂಪರೆ ಇದೆ, ಒಬ್ಬರು ಅಳ್ತಾ ಇಲ್ಲ ಅಂದ್ರೆ ಜೊತೆಗೆ ನಾವು ಹತ್ತು ಬಿಡೋದು. ಯಾಕೆ ಅಳ್ತಾರ ಅಂತ ಕೇಳಿಸಿತು, ಎಲ್ಲರೂ ಅಳ್ಕೊಂಡು ಕೂತ್ಕೊಂಡು. ಸಿಂಪೆಥೆಟಿಕ್, ಅನುಕಂಪ. ಅಯ್ಯೋ ಪಾಪ ಅಳ್ತಾನ ಅನ್ನೋದು ತಾವು ಅಳೋದು, ಅತ್ತಾರ ಅಂತ ಅಳೋದು. ನಿಮ್ಮಂತ ಯಾರೋ ಬಂದು ಕೇಳಿದ್ರು, ಏನಪ್ಪ ಯಾಕೆ ಅಳ್ತೀಯ ನೀನು? ಅವ್ನು ಗೊತ್ತಿದ್ರು ತಾನೇ ಹೇಳೋದು, ಅವ್ನು ಏನೂ ಹೇಳಲಿಲ್ಲ. ಆ ಕಡೆಗೆ ನೋಡಿದ, ಏನಪ್ಪ ಯಾಕೆ ಅಳ್ತೀರಿ? ಅಲ್ಲಿ ಇನ್ನು ಹಳ್ಳಿ ಕತ್ತಿರೋ ಅವರಾತ್ರೂ ನಾವು ಹತ್ತೀವಿ. ಏನಪ್ಪ ಯಾಕೆ ಕಳೀತೀಯ? ಹೋಗುವಾಗ 10 ಜನ ಇದ್ವಿ, ಮರಳಿ ಬಂದ ಎಷ್ಟು ಇದ್ವಿ? 9 ಇದ್ವಿ. ಅವ ಗುರು ನಂಬರ್ 1. ಅವ ಏನು ಬಂದಿದ್ದಾರೆ ಹೋಗ, ಅವ ಗುರು ನಂಬರ್ 1. ಅವನೇನು ಹೇಳ್ದ, ಕಳ್ಕೊಂಡ್ರೆ ಹುಡುಕಬೇಕು ಅಂತಾರೆ. ನೀವು ಹುಡುಕಿದ್ರಿ ನಮ್ಮ ಕಡೆ ಈಗ ಕಳ್ಕೊಂಡಿದ್ದು ಗೊತ್ತಾಯ್ತು, ನಾವು ಹುಡುಕಲಿಲ್ಲ. ಕೂತ್ಕೊಂಡು ಹತ್ರ ಹೆಂಗೆ ಸಿಗ್ತು? ಹುಡುಕ್ಬೇಕು, ಹುಡುಕ್ ಹೋಗಿ. ಹೌದಲ್ಲ, ಎಂಥ ಮೂರ್ತಿದ್ದೇವೆ ನಾವು ಅಂತ ಎಲ್ಲರೂ ಏನು ಮಾಡಿದ್ರು? ಈಗ ಹುಡುಕೋಕೆ ಹುಡುಕ್ಲಿಕ್ಕೆ ಏನೇನು ಜಾಗ ಇದೆ? ಆಚೆ ದಡ ಇದೆ, ಈಚೆ ದಡ ಇದೆ, ಆಚೆ ಕಾಡಿದೆ, ಈಚೆ ಕಾಡಿದೆ, ಇಷ್ಟ ಇಲ್ಲ, ನದಿಯ ಒಳಗಿದೆ, ಬಂಡೆಗಳ ಸಂಧಿ ಇದೆ. ಪಾಪ ಎಲ್ಲರೂ ಹುಡುಕಿದ್ರು, ಆ ಸಿಗಲ್ರಿ ಅಂತ ವಾಪಸ್ ಹೇಳಲಿಕ್ಕೆ ಅಂತ ಬಂದು ನೀವು ಹೋಗಿಬಿಟ್ಟು ಮತ್ತೆ ಅವ ಕೂತ್ ಕೂತ್ಕೊಂಡು ಇನ್ನೊಬ್ಬ ಗುರು ಬಂದ. ಅವ ಹೇಳ್ದ, ನೋಡಪ್ಪ ಬರೇ ಹುಡುಕಿದ್ರೆ ಹೆಂಗೆ ಸಿಗ್ತದೆ? ಈಶ್ವರ ಅನುಗ್ರಹ ಬೇಕು. ಆದ್ದರಿಂದ ನೀವೇನು ಮಾಡಬೇಕು? ಈಶ್ವರ ಅನುಗ್ರಹ ಪ್ರಾರ್ಥಿಸ್ಬೇಕು. ಏನಂತ ಪ್ರಾರ್ಥಿಸ್ಬೇಕು? ಹತ್ನೆಯವನು ಬೇಕು ನಮಗೆ, ಹತ್ನೆಯವನು, ಹತ್ನೆಯವನು ಬೇಕು ನಮಗೆ, ಹತ್ನೆಯವನು ಬೇಕು ನಮಗೆ, ಹತ್ನೆಯವನೇ ಎಲ್ಲಿದ್ದೀಯೋ ಎಲ್ಲಿದ್ದೀಯೋ, ಬಾರೋ ಬಾರೋ ಹತ್ನೆಯವನೇ, ಬಾರೋ ಬಾರೋ ಹತ್ನೆಯವನೇ. ತಬಲಾ, ಹಾರ್ಮೋನಿಯಮ್ಮು, ತಾಳ ಎಲ್ಲ ತಗೊಂಡು ಹತ್ನೆಯವನಿಗೆ ಪ್ರಾರ್ಥನೆ ಮಾಡಬೇಕಲ್ಲ. ಸಿಗಲಿಲ್ಲ, ಆ ಗುರುನು ಹೋಗ್ಬಿಟ್ಟು ಇನ್ನೊಬ್ಬ ಗುರು ಬಂದು. ಹಂಗೆಲ್ಲ ನಡೆಯೋದಿಲ್ಲಪ್ಪ, ಯಮ ನಿಯಮ ಅವೆಲ್ಲ ಶಮ ದಮ ಎಲ್ಲ ಚೆನ್ನಾಗಿ ರೂಢಿಸ್ಕೋಬೇಕು, ಯೋಗ ಮಾಡಬೇಕು, ಯೋಗಾಸನ ಮಾಡಬೇಕು, ವ್ಯಾಕರಣ ಕಲಿಬೇಕು, ಎಲ್ಲ ಮಾಡಿಕೊಂಡ್ರೆ ಆಮೇಲೆ ನಿನಗೆ ಸಿಗ್ತಾನೆ. ಪಾಪ ಅದೊಂದು ದೊಡ್ಡದೊಂದು ತಲೆಬಾರ ಭಾರ ಹೊತ್ಕೊಂಡು ಆದರೂ ಸಹಿತ ಸಿಗಲಿ. ಅವ ಸೈಂಟಿಫಿಕ್ ಗುರು ಬಂದ. ಏ, ಇಷ್ಟು ನಮ್ಮನೆ ಗುರುಗಳಿದ್ದಾವೆ, ನಾನು ಇವನ್ನೆಲ್ಲ ಬೇಕಂತ ಹೇಳಿಕತ್ತೀನಿ ನಾನು. ಇಷ್ಟೆಲ್ಲ ಟೈಪ್ ಗುರುಗಳಿದ್ದಾರೆ. ಅವ ಸೈಂಟಿಫಿಕ್ ಗುರು, ಹೈಡ್ರಾಲಿಕ್ಸ್ ಮೇಲೆ PhD ಮಾಡಿಕೊಂಡು ಆಮೇಲೆ ಸನ್ಯಾಸಿ. ಅವನು ಸೈಂಟಿಫಿಕ್ ಗುರು. ಅವನು ಬಂದ, ಭಾಳ ಸಮಾಧಾನವಾಗಿ ಎಲ್ಲ ಕೇಳಿಸ್ಕೊಂಡ. ಮಕ್ಕಳೇ, ಈ ನದಿಯಲ್ಲಿಯ ನೀರು ಯಾವ ಸ್ಪೀಡ್ನಲ್ಲಿ ಹರಿತಾ ಇದೆ ಅಂತ ಕೇಳ. ಅಜ್ಞಾನ ಕಳ್ಕೊಂಡು ದುಃಖನು ನದಿ ನೀರು ಸ್ಪೀಡ್ಗೆ ಏನು ಸಂಬಂಧ ಅಲ್ಲ. ಅವ ಈ ನದಿಯೊಳಗೆ ಮುಳುಗಿದ್ರೆ ಅಥವಾ ದಾರಿಯೊಳಗೆ ಬ್ರಿಡ್ಜ್ ದಾಟುವಾಗ ಮುಳುಗಿದ್ದ ಅಂದರೆ, ಅಥವಾ ಈಜುವಾಗ ಮುಳುಗಿದ್ದ ಅಂದರೆ, ಈ ಸದ್ಯ ಎಷ್ಟು ದೂರ ಹೋಗಿರ್ಬೋದು ಅಂತ ಲೆಕ್ಕ ಆಗಬೇಕಲ್ಲ. ಅದಕ್ಕೆ ಇದು ಸ್ಪೀಡ್ ಎಷ್ಟು? 30 ಮೈಲ್ ಸ್ಪೀಡ್ ರೀ. 30 ಮೈಲ್ ಎಷ್ಟು ಗಂಟೆಗೆ ಕಳ್ಕೊಂಡ್ರಿ? ಸುಮಾರು 9 ಗಂಟೆಗೆ. ಈಗ ಎಷ್ಟು ಗಂಟೆ ಆಗಿದೆ? 12 ಗಂಟೆ. 3 ತಾಸಿಗೆ ಎಷ್ಟು ಮೈಲ್ ಆಗ್ಬೋದು? 90 ಮೈಲ್. ಮತ್ತು ಇಲ್ಲಿ ಹುಡುಕಿರಿ ಏನು ಸಿಗ್ತಾನ? ಎಲ್ಲಿ ಹುಡುಕ್ಬೇಕು? 90 ಮೈಲ್ ಡೌನ್ ಸ್ಟ್ರೀಮ್, ಅಲ್ಲಿ ಹೋಗಿ ಹುಡುಕ್ಬೇಕು. ಓಡಿದ್ರಲ್ಲ, ಸೈಂಟಿಫಿಕಲಿ ಪ್ರೂವ್ಡ್ ಮಾಡ, ಸೈಂಟಿಫಿಕ್ ಪ್ರೂವ್ ಮಾಡ. ಓಡಿದ್ರು ವಾಪಸ್ ಬಂದು ಹೇಳಬೇಕಂದ್ರೆ ಇವನು ಹೋಗ್ಬಿಟ್ಟೆ. ಬಿಸಿ ಇರ್ತಾರೆ ನೋಡ್ರಿ ಗುರುಗಳು. ಹೋಗ್ಬಿಟ್ಟು ಸರ್ ಏನು ಮಾಡೋದೀಗ? ಮತ್ತೆ ಆಗೋದು ಕೂತ್ಕೊಂಡು. ಒಬ್ಬನೇ ಒಬ್ಬ ಕಾರುಣಿಕ ಗುರು ಬಂದ. ಅವ ದಯಾಘನ ಕಾರುಣಿಕ ಗುರು ಬಂದ. ಒಂದು ರೌಂಡ್ ಎಲ್ಲವನ್ನು ನೋಡ್ದ, ಕಥೆಯೆಲ್ಲ ಕೇಳ್ಕೊಂಡ. ಆಮೇಲೆ ಹೇಳ್ದ, ಕೇಳಿ ಭಾಳ ಸುಂದರವಾಗಿದೆ, ಆದ ಕಥೆ ಅಲ್ಲಿ ಮುಗೀತು, ಇದು ನಿಜವಾದ ಕಥೆ, ಈಗ ಮುಂದೆ ಶುರು ಆಗ್ತದೆ. ಏನು ಹೇಳ್ತಾನೆ? ನಷ್ಟ ದಶಮಃ ಅಸ್ತಿ. ಅವರೆಲ್ಲ ಏನು ಹೇಳ್ತಾ ಇದ್ರು, ಇರಬಹುದು ಅಲ್ಲಿರ್ಬೋದು ಹುಡುಕ್ರಿ, ಇಲ್ಲಿರ್ಬೋದು ಹುಡುಕ್ರಿ, ಅಲ್ಲಿ ಸಿಕ್ಕರು ಸಿಗಬಹುದು, ಅವತ್ತೇನು ಹೋಗಿದ್ರು ಹೋಗಿರ್ಬೋದು, ಡೌನ್ ಸ್ಟ್ರೀಮ್ ನೋವು ಹುಡುಕ್ರಿ, ನೀವಿನ್ನೂ ಅಧಿಕಾರಿಗಳಾಗಿಲ್ಲ, ಅಧಿಕಾರಿಗಳಾಗಿ ಹುಡುಕ್ರಿ, ಅಧಿಕಾರಿಗಳಾಗಬೇಕಾದ್ರೆ ಹಿಂಗೆಲ್ಲ ಮಾಡಬೇಕು ಇತ್ಯಾದಿ ಇತ್ಯಾದಿ. ವಿವೇಕ, ವೈರಾಗ್ಯ, ಶಮ, ದಮ, ಉಪರತೀತಿ, ದೀಕ್ಷಾ, ಶಬ್ದ, ಸಮಾಧಾನ ಎಲ್ಲ ನೀವು ರೂಢಿಸ್ಕೋಬೇಕು, ಇದೆಲ್ಲ ಮಾಡ್ರಿ ಅಂತ ಹೇಳಿದರೆ ವಿನಃ ಇವನೊಬ್ಬನ ಬಾಯಿಂದ ಮಾತ್ರ ಬಂತು. ಏನಂತ ಬಂತು? ನಷ್ಟ ದಶಮಃ ಅಸ್ತಿ. ಒಂದು ರೌಂಡ್ ಹಿಂಗೆ ನೋಡಿಬಿಟ್ಟು ಅಸ್ತಿ ಅಂದ ತಕ್ಷಣವೇ ಏನು ಖುಷಿ, ಎಲ್ಲರಿಗೂ ಓಡಿ ಬಂದರು. ಕಥಂ ಅಸ್ತಿ, ಕುತ್ರ ಅಸ್ತಿ, ಎಲ್ಲ ಕೇಳಿದ್ರು ಅವನಿಗೆ. ಅವನು ಆರೋಗ್ಯವಾಗಿದ್ದಾನೆ, ನೀವು ನೋಡ್ತಾ ಇದ್ದೀರಿ ಅವನಿಗೆ, ಆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನ. ಓಹ್, ನಮಗೂ ಕಾಣಿಸ್ತಾನ, ನಿಮಗೂ ಕಾಣಿಸ್ತಾನ, ತೋರಿಸ್ರಿ. ಯಾರಿಗೆ ತೋರಿಸ್ಲಿ, ಬನ್ನಿ ನಾ ತೋರಿಸ್ತೀನಿ. ಅವರಂದರು ನಮಗೆಲ್ಲ ಏನು ಉಪಯೋಗ, ನಿಜವಾದ ದುಃಖ ಅಂದ ಲೀಡರ್ ಅವನಿಗೆ ತೋರಿಸ್ಬಿಡ್ರಿ, ಅವ್ರಿಗೆ ತೋರಿಸ್ಬಿಡ್ರಿ. ಆ ಲೀಡರ್ ನಿಲ್ಸೋಳು, ಬಾಪ ಅವ ಹತ್ತನೇವನು ಹೌದೇನೋ, ಅಂಗಿ ಮೇಲೆ ಬರ್ತಾರ ರೀ ಅವ ನಂಬರ್ ಒನ್ ಏಕಹ, ಏಕಹ ಅಲ್ಲ ಏಕಂ ಏಕಂ. ಆಮೇಲೆ ಎರಡನೇದವ, ಮೂರನೇದು ಅವನು, ಆರನೇದವನು ರೀ ಅವನು, ಐದನೇವನು ಹಿಂಗೆ ಹೇಳ್ತಾ ಹೇಳ್ತಾ ಹೇಳ್ತಾ ಒಂಬತ್ತನೇವನು, ಅದು ನೀನು ಎಷ್ಟನೇ ಅವನು. ಓ, ಅದು ಎಲ್ಲೂ ಹತ್ತನೇ ಅವನಿಲ್ಲ ಅಂದ್ರೆ ನೀನು ಎಷ್ಟನೇ ಅವನು. ಇದಕ್ಕೆ ಯಾವ ಪ್ರಮಾಣವೂ ಇಲ್ಲ, ಇದಕ್ಕೆ ಇನ್ನು ಯಾವ ಪ್ರಮಾಣವೂ ಇಲ್ಲ. ಆಪ್ತ ಪುರುಷ ವಾಕ್ಯ ಈ ಸಂದರ್ಭದಲ್ಲಿ ನಮ್ಮನ್ನು ಉದ್ಧಾರ ಮಾಡುವನು ಒಬ್ಬನೇ ಒಬ್ಬನವನು ಆಪ್ತ ಪುರುಷ. ಆ ಆಪ್ತ ಪುರುಷನ ಶಬ್ದಗಳು ವಾಕ್ಯಗಳು, ಆ ವಾಕ್ಯಗಳು ಅಮೃತ ಧಾರ ಬಂದಂಗೆ ಬರ್ತಾರೆ. ಆ ವಾಕ್ಯ ನೀನು, ಓ ಓ ಅಂದ ಅಲ್ಲಿ ಏನಾಯ್ತು, ಏನು ಶರ್ಟ್ ನೋಡ್ಲಿಕ್ಕೆ ಹೋದ್ನೇ ನಂಬರ್ 10 ಅದನ್ನು ಅಥವಾ ಹಿಂಗೆ ಮುಟ್ಟಿದ್ದ ನೀನು. ಅವನು ಮುಟ್ಕೊಳ್ಳಿಲ್ಲ, ಆ ಶರ್ಟ್ ಮೇಲೆ ನಂಬರು ನೋಡಲಿಲ್ಲ, ಅಲ್ಲೆಲ್ಲ ನಂಬರ್ ನೋಡ್ದ. ಅವ್ರು ಯಾರು ಹತ್ತಿನವರಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಆದರೆ ತನ್ನ ಶರ್ಟ್ ಮೇಲಿನ ನಂಬರ್ 10 ನೋಡಲಿಲ್ಲ ಅವನು. ಅವ್ ನೋಡಿದ್ರೆ ಶರ್ಟ್ ನಂಬರ್ 10 ಅಂತ ಗೊತ್ತಾಗ್ತಿತ್ತು, ಆದ್ರೆ ತಾನೇ ಹತ್ತನೇ ಅಂತ ಗೊತ್ತಾಗ್ತಿತ್ತು. ಆದ್ರೆ ಈಗ ಅವನ ವಾಕ್ಯ ಎಷ್ಟು ಸುಂದರವಾಗಿತ್ತು ಅಂತಂದ್ರೆ, ಮೊದಲನೇ ಅವನು ಮೊದಲನೇ ಅವನು, ನಾಲ್ಕನೇ ಅವನು ನಾಲ್ಕನೇ ಅವನು, ಒಂಬತ್ತನೇ ಅವನು ಒಂಬತ್ತನೇ ಅವನು, ಎಂಟನೇ ಅವನು ಎಂಟನೇ ಅವನು, ಏಳನೇ ಅವನು ಏಳನೇ ಅವನು, ನೀನು ಎಷ್ಟನೇ ಇದ್ದೀಯೋ ಇಲ್ಲೋ ಸತ್, ಎಚ್ಚರಿದ್ದೀಯ ಎಚ್ಚರಿ ತಪ್ಪಿಯೋ ಚಿತ್, ಯಾವತ್ತಿಗೆ ಇದ್ದೀಯೋ ಇವತ್ತು ಮಾತ್ರ ಇದ್ದೀಯೋ, ಯಾವತ್ತಿಗೆ ಅನಂತ ಸತ್ಯಂ ಜ್ಞಾನಂ ಅನಂತಂ. ಕಳ್ಕೊಂಡು ಹತ್ತನೇವನಲ್ಲ ಅನಂತಂ, ಆತ್ಮನ ಹುಡುಕೋರು ನಾವು ಸಚ್ಚಿದಾನಂದ ಸ್ವರೂಪವಂತ. ಆ ಪ್ರಮಾಣ ಯಾವ ಪ್ರಮಾಣ, ಜೀವೇಶ್ವರ ಐಕ್ಯವನ್ನು ಉಂಟು ಮಾಡುವ ಪ್ರಮಾಣಗಳು ನಮಗೆ ಸಿದ್ಧ ಮಾಡಿ ತೋರಿಸ್ತಾರೆ. ಹೀಗಾಗಿ ಆರನೇ ಸಂಗತಿ ಏನು ಅಂತಂದರೆ ಪ್ರಮಾಣ, ಆ ಪ್ರಮಾಣ ಹೇಗಿರಬೇಕು, ಶಬ್ದ ಪ್ರಮಾಣ. ಪ್ರಮಾಣ ಬೇರೆ ಅಲ್ಲ, ಪ್ರಮಾಣವನ್ನು ಉಪದೇಶಿಸುವಂತಹ ಗುರು ಬೇರೆ. ಪ್ರಮಾಣ ಬೇರೆ ಅಲ್ಲ, ಪ್ರಮಾಣವನ್ನು ಪ್ರಯೋಗಿಸುವಂತಹ ಗುರು ಬೇರೆ ಅಲ್ಲ. ಪ್ರಮಾಣವನ್ನು ಬಲ್ಲವನು ಯಾರೋ, ಪ್ರಮಾಣವನ್ನು ಅಭ್ಯಾಸ ಮಾಡಿದವನು ಯಾರೋ, ಪ್ರಮಾಣವನ್ನು ಅಧ್ಯಯನ ಮಾಡಿದವನು ಯಾವನೋ, ಅವನೇ ಪ್ರಮಾಣಗಳನ್ನು ಪ್ರಯೋಗಿಸುವ ಕಲೆಯನ್ನು ಹೊಂದಿರುತ್ತಾನೆ. ಪ್ರಮಾಣವನ್ನು ಪ್ರಯೋಗಿಸುವ ಕಲೆ, ಸ್ವಾಮಿ ಒಂದು ಕೆಲಸ ಮಾಡಿ, ಮೊದಲು ಕಲೆಯನ್ನು ತಿಳಿಸಿಬಿಡಿ, ಆಮೇಲೆ ಪ್ರಮಾಣ ಪ್ರಯೋಗ ಮಾಡಿ, ಬರುವುದಿಲ್ಲ. ಪ್ರಮಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾಗಲೇ ನಾವು ಆ ಕಲೆಯನ್ನು ನಾವು ರಿಸೀವ್ ಮಾಡಬೇಕು, ಅದನ್ನು ಗ್ರಹಿಸ್ಬೇಕು. ಅವ್ರು ಪ್ರಯೋಗ ಮಾಡ್ತಾ ಇದ್ದಾಗಲೇ ನಾವು ಗ್ರಹಿಸ್ಬೇಕು. ಜಸ್ಟ್ ಲೈಕ್ ಎ ಚೈಲ್ಡ್, ಆ ಮಗು ತಾಯಿ ರಂಗೋಲಿ ಹಾಕುತ್ತಾ ಇದ್ದಾಗ ತಾಯಿ ಚುಕ್ಕಿ ಎಲ್ಲೆಲ್ಲಿಡಬೇಕು ಅಂತ ಕಲಿಸ್ಕೊಡ್ತಾರೆ, ಯಾವ ಚುಕ್ಕಿಯನ್ನು ಸೇರಿಸಬೇಕು ಅಂತ ಕಲಿಸ್ಕೊಡ್ತಾಳೆ. ಆದರೆ ಪರ್ ಸೆಕೆಂಡ್ ಎಷ್ಟು ರಂಗೋಲಿ ಬಿಡಬೇಕು, ಎಷ್ಟು ಗ್ರಾಮ್ ಬಿಡಬೇಕು ಅಂತ ತಿಳಿಸ್ತಾಳೇನು. ಮತ್ತು ಅದು ಹೆಂಗೆ ಬಂತ ಮಗುಗೆ? ಜೊತೆಗೇನೆ ಅದು ಹಿಂಗೆ ನೋಡ್ತಂತ. ಅದು ಎಲ್ಲಿ ಬೀಳ್ತದೆ ಪೌಡರ್, ಎಲ್ಲಿಂದ ಬೀಳ್ತದೆ, ಹೆಂಗೆ ಬೀಳ್ತದೆ ಅದು ಅವಳು ಹಿಂಗೆ ಮಾಡ್ತಾ ಇದ್ದ ಗಿಣಿಕಿಣಿಗೆ ನೋಡ್ತು. ಪ್ರಮಾಣವನ್ನು ಪ್ರಯೋಗ ಮಾಡೋದು, ಬರೀ ಪ್ರಮಾಣ ಒಂದೇ ಇದ್ರೆ ಆಗೋದಿಲ್ಲ. ಆ ಪ್ರಮಾಣಗಳನ್ನು ಪ್ರಯೋಗಿಸುವ ಒಂದು ಕಲೆ ಇದೆ. ಚಪಾತಿ ಲಟ್ಟಿಸ್ತಾರೆ, ಪರ್ ಸೆಕೆಂಡ್ ಎಷ್ಟು ಪೌಂಡ್ ಪ್ರೆಷರ್ ಹಾಕಬೇಕು ಅಂತ ಹೇಳ್ತಾಳೆ ನಮ್ಮ. ಮತ್ತು ಮಗಳಿಗೆ ಹೆಂಗೆ ಬಂತು ಮಾಡಲಿಕ್ಕೆ ಮಗನಿಗೆ ಅಂತ, ಹೆಣ್ಣು ಗಂಡು ಭೇದ ಮಾಡೋದಿಲ್ಲ. ಮಕ್ಕಳಿಗೆ ಹೆಂಗೆ ಬಂತದ್ದು? ಹಿಟ್ಟು ಕೊಟ್ಟಳು, ಅಮ್ಮ ನಾನು ಮಾಡ್ತೀನಿ ತಗೋ, ಕೆಡಿಸ್ತು ತಗೋ, ಮತ್ತೆ ಕೆಡಿಸ್ತು ತಗೋ, ಕೂತ್ಕೊಂಡು ಕೇಳು ಅರ್ಥ ಆಗೋದಿಲ್ಲ, ಮತ್ತೆ ಕೂತ್ಕೊಂಡು ಕೇಳು ಅರ್ಥ ಆಗೋದಿಲ್ಲ, ಮತ್ತೆ ಕೂತ್ಕೊಂಡು ಕೇಳು. ನೀನು ಸಾವಿರ ಸಲ ಕೇಳು, ನಾವು ಸಾವಿರ ಸಲ ಹೇಳ್ತೀವಿ, ಆದರೆ ಒಂದು ಸಲ ಅದು ಅರ್ಥ ಆಗಲೇಬೇಕು. ಅದನ್ನು ನೋಡ್ತಿದ್ದೆ ಹಾಗೆ. ಇಲ್ಲಿ ಕೂಡ ಉಪದೇಶದ ಜೊತೆಗೇ ಉಪಯೋಗ ಮಾಡುವ ಕಲೆಯೂ ಇರುತ್ತದೆ. ದಿ ವಿಷನ್ ಆಸ್ ಇಟ್ ಈಸ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್. ಒಳಗಿರುವಂತಹ ಏನು ಆ ಜೀವೇಶ್ವರ ಐಕ್ಯ ಅನ್ನುವಂತಹ ಒಂದು ಸತ್ಯಾಂಶ ಇದೆಯೋ, ಆ ಸತ್ಯಾಂಶ ಹೇಗಿದೆಯೋ ಹಾಗೆ ಶ್ರೋತೃವಿಗೆ ಅದು ಲಭ್ಯವಾಗಬೇಕು. ಶ್ರೋತೃವಿಗೆ ಲಭ್ಯ ಹೇಗಿದೆಯೋ ಹಾಗೆ ಲಭ್ಯ ಇರಬೇಕು. ಗುರು ತಾ ಹೇಗೆ ಕಂಡನೋ ಹಾಗೆಯೇ ಶಿಷ್ಯನು ಕಾಣಬೇಕು. ಅದಕ್ಕೆ ಒಂದು ಸುಂದರವಾದ ಹೇಳಿಕೆ ಇದು, ಸ್ವಯಂ ತೀರ್ಣ ಪರಾನ್ ತಾರಯತಿ. ಸ್ವಯಂ ತೀರ್ಣ ಸ್ವತಃ ದಾಟಿದವನು, ಪರಾನ್ ತಾರಯತಿ ಇನ್ನೊಬ್ಬರನ್ನ ದಾಟಿಸ್ತಾನೆ. ಸಿದ್ಧಣ್ಣ ಸೀಟ್ ಬರ್ತದೆ. ಸ್ವಯಂ ಕನ್ಫ್ಯೂಸ್ಡ್, ನಮ್ಮ ಸಂಸ್ಕೃತಿ ಹೆಂಗಿದೆ ನೋಡ್ರಿ. ಸ್ವಯಂ ಕನ್ಫ್ಯೂಸ್ಡ್ ಪರಾನ್ ಕನ್ಫ್ಯೂಜ್ ಐತಿ. 10th ಕಾಂಜುಗೇಷನ್ ಮುಳುಗತ್ತಿ ಮುಳುಗಂತಿ, ಮುಳುಗಿದವರು ಮುಳುಗಂತಿ. ನಿಜ ರೀ, ನೋಡ್ರಿ. ಇನ್ಫ್ಯಾಕ್ಟ್ ಈಜೋರೆಲ್ಲ ಮುಳುಗಿ ಮುಳುಗೇ ಈಜ್ತಾರೆ. ಒಮ್ಗೆಲ್ಲ ಯಾರು ಈಜು ಹೋದಲ್ಲ, ನೀರು ಕುಡಿತಾರೆ ಮುಳುಗುತ್ತಾರೆ. ಸೊ ಸ್ವಯಂ ತೀರ್ಣ ಪರಾಂತ, ದಾಟಿದವನು ದಾಟಿಸುತ್ತಾನೆ, ಮುಳುಗಿದವನು ಮುಳುಗಿಸುತ್ತಾನೆ. ಹಾಗಾದರೆ ಗುರುವಾಕ್ಯೇಶು ಶಾಸ್ತ್ರವಾಕ್ಯೇಶು ವಿಶ್ವಾಸ. ಗುರುವಾಕ್ಯ ಬೇರೆ ಅಲ್ಲ, ಶಾಸ್ತ್ರವಾಕ್ಯ ಬೇರೆ ಅಲ್ಲ. ಅದೇ ಇವತ್ತು ನೀವು ಶ್ಲೋಕ ಬರ್ಕೊಂಡಿದ್ದೀರಿ ನೋಡಿ. ಗುರು ಹೇಳುವ ಉಪದೇಶ ಬೇರೆ ಅಲ್ಲ, ಶಾಸ್ತ್ರ ಹೇಳುವುದು ಬೇರೆ ಅಲ್ಲ, ಇವೆರಡು ಒಂದೇ ಅನ್ನುವ ಪೂರ್ಣ ವಿಶ್ವಾಸ ಇದೆ. ಆ ಗುರು ಕೊಡುವಂತಹ ಉಪದೇಶಕ್ಕೆ ನಮ್ಮನ್ನು ನಾವು ಸಮರ್ಪಿಸ್ಕೋಬೇಕು. ಅದಕ್ಕೆ ವರಾನ್ ಪ್ರಾಪ್ಯ, ಶ್ರೇಷ್ಠಾನ್ ಪ್ರಾಪ್ಯ. ಯಾರು ಶ್ರೇಷ್ಠರು? ಯಾರು ಶ್ರೇಷ್ಠರು? ಅಬ್ದುಲ್ ಕಲಾಂ ಅಪಿ ಶ್ರೇಷ್ಠ ಇವ, ನರೇಂದ್ರ ಮೋದಿ ಅಪಿ ಶ್ರೇಷ್ಠ ಇವ. ಅವರಿಗೆ ಅವರವ್ರದ ಪಾಕೆಟ್ ಇರುತ್ತೆ, ಆ ಪಾಕೆಟ್ನಲ್ಲಿ ಅವರು ಶ್ರೇಷ್ಠ. ಅದನ್ನು ನಾವು ಗೌರವಿಸ್ಬೇಕು. ಅದ್ರ ಬಗ್ಗೆ ನಾವು ತತ್ಸಾರ ಮಾಡೋ ಅವಶ್ಯಕತೆ ಇದೆ. ಆದರೆ ಇಷ್ಟು ಶ್ರೇಷ್ಠತೆ ಮಾತ್ರ ಸಾಲದಲ್ಲವೇ? ಅವರಿಗೂ ಅವರದೇ ಆದಂತಹ ಆಂತರಿಕ ಪ್ರಾಬ್ಲಮ್ಸ್ಗಳು, ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಸಮಸ್ಯೆಗಳನ್ನು ಅವರಿಗೂ ದಾಟಬೇಕಾಗಿದೆ. ಅದನ್ನು ದಾಟುವುದು ಹೇಗೆ ಅನ್ನೋದು ಗೊತ್ತಿರೋದೇ ಒಂದು ಯಾವುದೋ ಒಂದು ಸಮಾಧಾನಕರವಾದ ಒಂದು ಕ್ಷೇತ್ರದಲ್ಲಿ ಸ್ಟಾಗ್ನೆಂಟ್ ನಿಂತು ಬಿಡ್ತಾರೆ. ಹಾಗೆ ನಿಂತವರು ಪ್ರಧಾನಮಂತ್ರಿ ಆಗ್ತಾರೆ, ಹಾಗೆ ನಿಂತವರು ಅಬ್ದುಲ್ ಕಲಾಂ ಆಗ್ತಾರೆ, ಹಾಗೆ ನಿಂತವರು ಚೀಫ್ ಮಿನಿಸ್ಟರ್ ಆಗ್ತಾರೆ, ಎಲ್ಲೆಲ್ಲೋ ಅನ್ಕೊಂಡಿದ್ರು ಅಂಬಾನಿ ಆಗ್ತಾರೆ. ಅದು ಹಾಗೆ ನಿಂತ ಅವರವರ ಕ್ಷೇತ್ರದಲ್ಲಿ ಇನ್ನು ಮುಂದೆ ನಮಗೆ ಆಚೆಗೆ ಈಚೆಗಿನ ಪರಿಹಾರ ಇಲ್ಲಪ್ಪ ಅಂತ ಯಾವಾಗ ಗೊತ್ತಾಗ್ತದೆ? ಉದಾಹರಣೆಗೆ ಜನಾರ್ದನ್ ರೆಡ್ಡಿ ಎಲ್ಲಿದ್ದ? ನಾವು ಚಿತ್ರದುರ್ಗ ಇಲ್ಲ, ಬಳ್ಳಾರಿಯ ಪ್ರವೇಶ ಇಲ್ಲ ಅವನಿಗೆ, ನಿಷೇಧ ಇಲ್ಲ, ಬೆಂಗಳೂರಿನಲ್ಲಿಲ್ಲ. ಯಾಕೆಂದ್ರೆ ಸಾಕ್ಷಿ ನಾಶ ಮಾಡ್ತಾನಂತೇಳಿ ಅವ್ರಿಗೆಲ್ಲೋ ಅವಕಾಶ ಕೊಟ್ಟಿದ್ದ. ಅಲ್ಲಿ ಎಲ್ಲೋ ಇರಬೇಕು, ಕರ್ನಾಟಕ ಇಲ್ಲ, ಕರ್ನಾಟಕದಲ್ಲೇ ಇದ್ದಾನ, ಸಂಡೂರಿಗಿನ ಎಲ್ಲ ಇದ್ದಾನ, ಸಂಡೂರು ಅಲ್ಲ, ಅಲ್ಲಿಯೋ ಅವನ ಗಣಿಗಳು. ಈ ಸಲ ಬಳ್ಳಾರಿ ಬಂದರೆ ನಾನು ತೊಂಬತ್ತು ಸಿಗ್ತಾರೆ. ಸೊ ಎನಿವೇ ಅವರು ಅಲ್ಲಲ್ಲಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲೊಬ್ಬರು ಶ್ರೇಷ್ಠನಿದ್ದ, ಇವನು ರಾಜನಂತೆ ರಾಜನಲ್ಲ ರಾಜನಿಗಿಂತ ಮೀರಿದ್ದಾನೆ, ಮಂತ್ರಿಯಂತೆ ಮಂತ್ರಿಯಲ್ಲ ಮಂತ್ರಿಗಿಂತ ಮೀರಿದ್ದಾನೆ, ಶ್ರೀಮಂತನಂತೆ ಶ್ರೀಮಂತನಲ್ಲ ಶ್ರೀಮಂತನಿಗಿಂತ ಮೀರಿದ್ದಾನೆ, ಪಂಡಿತರಂತೆ ಪಂಡಿತರಲ್ಲ ಪಾಂಡಿತ್ಯವನ್ನು ಮೀರಿದ್ದಾನೆ. ಯಾರು ಅವನು? ಆತ್ಮನನ್ನು ತಿಳಿದಂತೆ. ಯಸ್ಮಿನ್ ವಿಜ್ಞಾತ ಸರ್ವಂ ವಿಜ್ಞಾತಂ ಭವತಿ, ಏನನ್ನ ತಿಳಿದಿದ್ದಾದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ ಅಂತಹ ತಿಳಿದವನನ್ನು ನೀನು ಶ್ರೇಷ್ಠರನ್ನು ಹುಡುಕು. ನಿಬೋಧತ ಅವರಿಂದ ಜ್ಞಾನೋಪದೇಶವನ್ನು ನೀನು ಪಡಿ. ಆದರೆ ಈ ಮಾರ್ಗ ಅಷ್ಟು ಸರಳ ಇದೆ ಅಂತ ತಿಳ್ಕೋಬೇಡ. ಕ್ಷುರಸ್ಯ ಧಾರ, ಈ ಮಾರ್ಗ ಇದು ಕತ್ತಿಯ ಅಲಗಿನಂತೆ, ಹರಿತವಾದ ಕತ್ತಿಯ ಅಲಗಿನಂತೆ. ಇನ್ನೊಂದು ವಿಶೇಷಣ ಸೂಚಿಸ್ತೇನೆ, ಡಬಲ್ ಎಜ್ಜ್ಡ್, ಅಲ್ಲಿಯೂ ಹರಿತವಾಗಿದೆ ಇಲ್ಲಿಯೂ ಹರಿತವಾಗಿದೆ. ಆಮೇಲೆ ಅದರ ಮೇಲೆ ನೀನು ನಡಿಬೇಕು. ಹೆಂಗೆ ನಡೀತೀಯ ನಡಿ? ದುರತ್ಯಯ, ಅದು ಅತಿ ದುಃಖದಾಯಕ, ಅತಿ ಕಷ್ಟವಾದ. ದುರ್ಗಂ ಪಥ ತತ್ರ ದುರ್ಗಂ ಪಥ, ಅದು ಅತ್ಯಂತ ಕಷ್ಟವಾದಂತಹ ದಾರಿ. ಇತಿ ಕವಯ ವದಂತಿ, ಪಂಡಿತರು ಈ ಮಾತನ್ನು ಹೇಳಿದ್ದಾರೆ. 105 ಭಾಷ್ಯ, ತದ್ದರ್ಶನಾರ್ಥಂ ಅನಾದಿ ಅವಿದ್ಯಾ ಪ್ರಸುಪ್ತಃ ಉತ್ತಿಷ್ಠತ ಹೇ ಜಂತವಃ ಆತ್ಮಜ್ಞಾನ ಅಭಿಮುಖಾ ಭವತ್. ಏನ್ರು ಮೂರ್ಖರೇ, ಎಷ್ಟೊತ್ತು ಮಲಗ್ತೀರಿ? ಇನ್ನಾರು ಎಂತ ಹೇಳ್ರಿ? ಮಗ ಮನೆ ಬಿಟ್ಟು ಹೊರಗೆ ಹಾಕ್ಯಾನ, ಇನ್ನೂ ಗೊತ್ತಾಗುದಿಲ್ಲ ನಿನ್ನಗೆ. ಹಂಗೆ ಅರ್ಥ, ಶೇರ್ ಮಾರ್ಕೆಟ್ ಎಲ್ಲ ಕೊಲ್ಯಾಪ್ಸ್ ಆಗಿದೆ, ಇನ್ನರೂ ಅರ್ಥ ಆಗುದಿಲ್ಲ ನಿನಗೆ? ಏನು ಕುಡ್ಕೊಂಡಿರ್ತಿ? ನಿನ್ನ ಸ್ವಿಸ್ ಬ್ಯಾಂಕಿನ ಹಣ ಎಲ್ಲ ಕಿತ್ಕೊಂಡು ಬಿಟ್ಟಾರ ಸರ್ಕಾರದವರು, ಇನ್ನೂ ಅರ್ಥ ಆಗಿಲ್ಲ ನಿನಗೆ? ಹೇಳು ಎದ್ದೇಳ ಮೂರ್ಖ, ಹಂಗೆ ಅರ್ಥ ಅದು. ಅಜ್ಞಾನ ಅನಾದಿ ಅವಿದ್ಯಾ ಪ್ರಸುಪ್ತ, ಅನಾದಿ ಕಾಲದಿಂದಲೂ ಅವಿದ್ಯೆಯಲ್ಲಿ ಮುಳುಗಿದಂತಹ ಮಲಗಿದಂತಹ ನಿದ್ರಿಸಿದಂತಹ ಹೇ ಜಂತವ ಉತ್ತಿಷ್ಠತೆ ಹೇಳು, ಎಷ್ಟೊತ್ತು ಮಲಗ್ತೀರಿ ಹೇಳ್ರಿ? ಏನು ಮಾಡಬೇಕೆದ್ದು? ಕೆಲವೊಂದು ಇದ್ದಾರೆ, ಎದ್ದು ಏನು ಮಾಡಬೇಕು? ಆತ್ಮಜ್ಞಾನ ಅಭಿಮುಖ ಹೇಳು, ಕೂತ್ಕೋ, ಸ್ವಲ್ಪ ಚಾಂಟಿಂಗ್ ಮಾಡು, ಸ್ವಲ್ಪ ಪಾಠ ಓದು, ಸ್ವಲ್ಪ ಭಾಷೆ ಓದು, ಸ್ವಲ್ಪ ಪಾರಾಯಣ ಮಾಡು, ಸ್ವಲ್ಪ ಜಪ ಮಾಡು, ಸ್ವಲ್ಪ ಧ್ಯಾನ ಮಾಡು, ಸ್ವಲ್ಪ ಯೋಗ ಮಾಡು, ಸ್ವಲ್ಪ ಪ್ರಾಣಾಯಾಮ ಮಾಡು, ಹೇಳು ಎದ್ದೇಳು. ಹಂಗದು ಆತ್ಮಜ್ಞಾನ ಅಭಿಮುಖ ಭವತ್ತು. ಓಕೆ, ನಾನಿವತ್ತು ನಿಮ್ಮ ಕ್ಲಾಸನ್ನು ಯಾಕೆ ಅಲ್ಲಿ ಮಾಡಿದೆ ಅಂತಂದರೆ, ಶುಭಕ್ಕೆ ಅವರು ಕರ್ಕಿ ಹೋಗಿ ಸೇವೆ. ಅವಳಿಗೆ ಇದನ್ನ ಉತ್ತಿಷ್ಟದ ಜಾಗೃತ ತಪ್ಪಿಸ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಹಿಂಗಾಗಿ ಅವಳಿಗಾಗಿ ನಾವು ಮಾಡಬೇಕು ಅಂದ್ರೆ ಎರಡನೇ ಸಲ ಮಾಡೋ ತಪ್ಪು. ಸರಿ ಗೀತಾ, ಈಗ ಹೀಗಾಗಿ ನಿಮ್ಮ ಟಿಫಿನ್ ವಿಳಂಬ ಆಗಿದೆ, ದೇಶ ಮಾಡ್ಕೋಬೇಡ, ಹೋಗೋಣ ಟಿಫಿನ್ಗೆ ಹೋಗೋಣ. ಶಾಂತಿ ಶಾಂತಿ ಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಧನ್ಯವಾದ. ಥ್ಯಾಂಕ್ ಯು.